ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಪಿಂಗಾರ ಮೌಲ್ಯವರ್ಧಿತ ಉತ್ಪನ್ನಗಳ ವೈವಿಧ್ಯತೆ, ಈ ಕುರಿತು ರಾಮ್ ಕಿಶೋರ್ ಕಜೆ ಅವರೊಂದಿಗೆ ಸಂದರ್ಶನ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಾಗೂ ಒಂದು ಸಾಂಪ್ರದಾಯಿಕ ಹಾಡನ್ನು ಕೇಳಬಹುದು. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳುತ್ತಾರೆ, ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು, ಮಾತ್ರವಲ್ಲ ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಪ್ರಕಟಣೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್. ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳ ವೈವಿಧ್ಯತೆಯೊಂದಿಗೆ ಪಿಂಗಾರ ತೋಟಗಾರಿಕಾ ಕೃಷಿ ಉತ್ಪನ್ನಗಳ ತಯಾರಿಕಾ ಕಂಪನಿಯ ನಿರ್ದೇಶಕರಾದ ಶ್ರೀಯುತ ರಾಮ್ ಕಿಶೋರ್ ಕಜೆ ಇವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಪ್ರಗತಿಪರ ಕೃಷಿಕರಾದ ಶ್ರೀಯುತ ರಾಮ್ ಕಿಶೋರ್ ಕಜೆ ಇವರು. ಆಧುನಿಕ ಕೃಷಿಯ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ, ಹಾಗೆಯೇ ಮೌಲ್ಯವರ್ಧಿತ ಉತ್ಪನ್ನಗಳು ಇದರ ಬಗ್ಗೆ ಸಹ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮ್ಮ ದೃಷ್ಟಿಯಲ್ಲಿ ಆಧುನಿಕ ಕೃಷಿ ಅಂದ್ರೆ ಹೇಗೆ ಇರಬೇಕು? ಆಧುನಿಕ ಕೃಷಿ ಅಂದ್ರೆ ಅದರಲ್ಲಿ ಕೃಷಿಕ ತನ್ನನ್ನು ತಾನು ತೊಡಗಿಸಿಕೊಳ್ಳುವಾಗ ಹೆಚ್ಚು ಆಧುನಿಕ ಪದ್ಧತಿಗಳನ್ನು ಮಾಡಬೇಕು, ಅಂದ್ರೆ ಅದರಲ್ಲಿ ಯಂತ್ರೋಪಕರಣಗಳನ್ನು ಉಪಯೋಗಿಸಬೇಕು. ಕಾರ್ಮಿಕರ ಅಭಾವ ಅನ್ನೋದು ತೀವ್ರವಾಗಿದೆ, ಅದನ್ನ ತಡ್ಕೊಳ್ಳಿಕ್ಕೆ ಈಗ ಸಾಮಾನ್ಯ ಕೃಷಿಕರಿಗೆ ಸಾಧ್ಯ ಇಲ್ಲ. ಅಂದ್ರೆ ಈಗ ಮೊದಲಿನ ಹಾಗೆ ಕೃಷಿಕ ಅಂತಂದ್ರೆ ಧನಿ, ಅವನು ದೊಡ್ಡವನು, ಮನೆಯಲ್ಲೇ ಕೂತ್ಕೊಂಡು ಆರ್ಡರ್ ಕೊಡುವಂತದ್ದು, ಆದರೆ ಕೆಲಸವನ್ನು ಕೆಲಸಗಾರರು ಮಾಡ್ತಾರೆ ಅನ್ನೋದು ಆ ಕಾಲ ಎಲ್ಲಿಗೋ ಹೋಯ್ತು. ಈಗ ಕೃಷಿಯನ್ನು ಮಾಡಿಸ್ಬೇಕಾದ್ರೆ ಕೃಷಿಕನಾದವನು ಕೆಲಸಗಾರರ ಜೊತೆ ನಿಂತು ಅವನಿಗೂ ಆ ಕೆಲಸವನ್ನು ಹೇಗೆ ಮಾಡುವುದು ಅಂತ ಗೊತ್ತಿದ್ರೆ ಮಾತ್ರ ಆ ಕೆಲಸವನ್ನು ಮಾಡಿಸ್ಲಿಕ್ಕೆ ಹೆಚ್ಚು ಸೂಕ್ತವಾಗಿ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಮಾಡಿಸುವಾಗ ಕೆಲಸಗಳು ಬೇಗ ಆಗ್ತದೆ, ಒತ್ತಡ ಕಡಿಮೆ ಆಗ್ತದೆ, ಕೃಷಿಕ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ದೃಷ್ಟಿಯಿಂದ ನೀವು ಆಧುನಿಕ ಕೃಷಿಯನ್ನು ಇನ್ನೂ ಅಭಿವೃದ್ಧಿಪಡಿಸ್ತಾ ಇದ್ದೀರಾ. ಇದರಲ್ಲಿ ನಿಮ್ಗೆ ಈಗ ನೀವು ಮೌಲ್ಯವರ್ಧಿತ ಉತ್ಪನ್ನಗಳು ಅಂತ ಹೇಳಿದ್ರಿ, ಇದರ ಬಗ್ಗೆ ಒಂದು ಅನುಭವಗಳನ್ನು ಹಂಚಿಕೊಳ್ಬಹುದಾ ಸರ್? ಈ ಮೌಲ್ಯವರ್ಧಿತ ಉತ್ಪನ್ನಗಳು ಅಂತಂದ್ರೆ ಹಲವಾರು ಉತ್ಪನ್ನಗಳನ್ನ ಮಾಡುವಂತ ವಿಷಯಗಳು ಇರ್ತದೆ. ಯಾಕೆಂದ್ರೆ ಈಗ ನಾನು ಒಂದು FPO ಅಧ್ಯಕ್ಷನಾಗಿದ್ದೇನೆ, ಪಿಂಗಾರ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷನಾಗಿದ್ದೇನೆ. ಈ ರೈತ ಉತ್ಪಾದಕ ಕಂಪನಿಯೇ ಪ್ರಾರಂಭ ಆದದ್ದೇ ರೈತರಿಗೋಸ್ಕರ. ಇಲ್ಲಿ 1,250 ಜನ ಸದಸ್ಯರಿದ್ದಾರೆ. ಈಗ ಪ್ರತಿಯೊಬ್ಬರು 1,000 ರೂಪಾಯಿ ಪಾಲು ಬಂಡವಾಳವನ್ನು ಹಾಕಿ ಮೆಂಬರ್ ಆಗಿದ್ದಾರೆ. ಅವರ ಮೂಲಕ ಎಲೆಕ್ಟ್ ಆಗಿ ನಾನು ಈಗ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 8 ವರ್ಷದಿಂದ ಈ ಪಿಂಗಾರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಪಿಂಗಾರ ಕಂಪನಿಯಲ್ಲಿ ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತೇವೆ. ಮುಖ್ಯವಾಗಿ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ಹಾಗೂ ಬಾಳೆಕಾಯಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತಾ ಇದೀವಿ. ಇದು 2018 ಪ್ರಾರಂಭ ಮಾಡಿದ್ವಿ. ಪಿಂಗಾರದಲ್ಲಿ ಪ್ರಾರಂಭದಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿದ್ದು, ಕೇವಲ 1,20,000 ರೂಪಾಯಿ ಬಾಲ್ಬಂಡವಾಳವನ್ನು ಉಪಯೋಗಿಸಿಕೊಂಡು ಅದಕ್ಕೆ ತೊಡಗಿಸಿಕೊಂಡದ್ದು. ಮೆಷಿನರಿಗಳನ್ನು ಹಾಕಿದ್ದೇವೆ, ಬೇರೆ ಬೇರೆ ಮೆಷಿನರಿಗಳನ್ನು ಹಾಕಿ ಕೆಲಸವನ್ನು ಸುಲಭ ಮಾಡಿಕೊಂಡು ಹಲಸನ್ನು ರೈತರಿಂದ ಖರೀದಿ ಮಾಡಿ ಅಲ್ಲಿ ನಾವು ಕಿಲೋಗೆ 5 ರೂಪಾಯಿಗೆ ಹಲಸನ್ನು ಖರೀದಿ ಮಾಡ್ತೇವೆ, ಅಥವಾ ಅದು ಇಡೀ ಹಲಸಿಗೆ ಕಿಲೋಗೆ 5 ರೂಪಾಯಿಗೆ ಖರೀದಿ ಮಾಡ್ತೇವೆ. ಅಲ್ಲದೆ ಇದ್ರೆ ಸೊಳೆ ಬಿಡಿಸಿ ತಂದರೆ ನಾವು ಅದಕ್ಕೆ 60 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಇದನ್ನ ಹಲವಾರು ರೈತರು ಉದ್ಯೋಗವಾಗಿ ಕೂಡ ಈಗ ಅದನ್ನು ತೊಡಗಿಸಿಕೊಂಡಿದ್ದಾರೆ. ಸೊಳೆಯನ್ನು ಪಿಂಗಾರಕ್ಕೆ ತಂದಾಗ ಅವರಿಗೆ ಉತ್ತಮ ಮೌಲ್ಯ ಅದಕ್ಕೆ ದೊರಕ್ತದೆ. 60 ರೂಪಾಯಿ ಕೆಜಿ ಅಂದರೆ ದಿನಕ್ಕೆ ಈಗ 100 ಕಿಲೋ ಸೊಳೆ ಬಿಡಿಸಿ ತರುವವರು ಇದ್ದಾರೆ. ಹಾಗೆ ದಿನಕ್ಕಷ್ಟನ್ನು ಅರ್ನ್ ಮಾಡುವ ಅಂದರೆ ಕೆಲಸ ಕಷ್ಟ ಇದೆ. ನಾನು ಭಾಳ ಸುಲಭ ಇದೆ ಅಂತ ಹೇಳ್ತಾ ಇರೋದಲ್ಲ. ಬೆಳಗ್ಗೆ 5 ಗಂಟೆಗೆ ತೋಟಕ್ಕೆ ಹೋಗಿ ಹಲಸಿನಕಾಯಿ ಕೊಯ್ದು ಅದನ್ನು ತಂದು ಬಿಡಿಸಿ 10-11 ಗಂಟೆ ಒಳಗಡೆ ಪಿಂಗಾರಕ್ಕೆ ತಂದು ತಲುಪಿಸ್ಬೇಕಾಗತ್ತೆ. ಯಾಕೆಂದರೆ ಪಿಂಗಾರದಲ್ಲಿ ಅದನ್ನು ಮುಂದಕ್ಕೆ ಮೌಲ್ಯವರ್ಧಿತ ಉತ್ಪನ್ನ ಮಾಡಬೇಕು, ಅದರಿಂದ ಹಪ್ಪಳ ಮಾಡಬೇಕು, ಅದರಿಂದ ಚಿಪ್ಸ್ ಮಾಡಬೇಕು, ಇಂಥ ಉತ್ಪನ್ನಗಳನ್ನು ತಯಾರು ಮಾಡಬೇಕಾದ್ರೆ ಅದಕ್ಕೂ ಸಮಯ ಬೇಕು. ಹಾಗಾಗಿ ನಾವು ಬೇಗ ತರುವವರಿಗೆ ಕಿಲೋಗೆ 60 ರೂಪಾಯಿ ನಾವು ಕೊಡ್ತೇವೆ. ಈ ರೀತಿ ಹಲಸನ್ನು ಖರೀದಿ ಮಾಡಿದಾಗ ಈಗ ಇಡೀ ಹಲಸನ್ನೇ ತಂದರೆ ನಾವು ಅವರಿಗೆ 5 ಕಿಲೋಗಾಗಿ ಕೊಡ್ತಾ ಇದ್ದೀವಿ. ಅಂದರೆ ಒಂದು ಹಲಸಿನಲ್ಲಿ ಒಂದು 50 ರೂಪಾಯಿಯಿಂದ 100 ರೂಪಾಯಿ ಆದಾಯವನ್ನು ಅವರು ಹಲಸು ಬರೀ ಮಾರಿದ್ದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಕಳೆದ ವರ್ಷ ನಾವು 6 ಲಕ್ಷ ರೂಪಾಯಿ ಹಲಸನ್ನು ಖರೀದಿ ಮಾಡಿದ್ದೇವೆ. ಇದು ಸಣ್ಣ ಮೊತ್ತ ಅಲ್ಲ, ಯಾಕೆಂದ್ರೆ ರೈತನಿಗೆ ಅದರಲ್ಲಿ ಸಿಕ್ಕಿದೆ ಅಂತ ಅರ್ಥ. ಅದು ನಾವು ಅದನ್ನು ಕೊಟ್ಟಿದ್ದೇವೆ. ಅದರಿಂದ ನಾವು ಒಂದು ಉತ್ಪನ್ನಗಳನ್ನು ತಯಾರು ಮಾಡಿ ನಾವು ಮಾರಾಟ ಮಾಡುವಾಗ ನಾವು 25 ಲಕ್ಷ ರೂಪಾಯಿಯ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ದೇವೆ. ಆ ರೀತಿ ಉತ್ಪನ್ನಗಳನ್ನು ಮೌಲ್ಯವರ್ಧಿತ ಮಾಡಿದಾಗ ಅದಕ್ಕೆ ಮೌಲ್ಯ ಹೆಚ್ಚು ಸಿಗ್ತದೆ, ರೈತನಿಗೂ ಸಿಗ್ತದೆ. ಈಗ ನಾವು ಯಾಕೆ ಪಿಂಗಾರದಲ್ಲಿ ಹಲಸು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂದರೆ, ಹಲಸು ತೀರ ಪೋಲಾಗುತ್ತಿರುವಂಥ ಹಾಳಾಗುತ್ತಿರುವಂಥ ಕೊಳತು ನಾರ್ತಾ ಇರುವಂಥ ಒಂದು ಬೆಳೆ. ಅದು ಅವನ ಬದುವಿನಲ್ಲಿ ಇದೆ, ತೋಟದಲ್ಲಿ 4-5 ಇದೆ. ಆದರೆ ಅದು ಬೀಳಲಿಕ್ಕೆ ಶುರುವಾದಾಗ ಅವನಿಗೆ ಬೇಸರ ಆಗ್ತದೆ, ಛ ಎಂತ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಇದನ್ನು ಇದಕ್ಕೇನು ಬೆಲೆ ಇಲ್ಲಲ್ಲ ಅಂತ. ಆದರೆ ನಾವು ಅದಕ್ಕೊಂದು ಸಣ್ಣ ಮಟ್ಟಿನ ಬೆಲೆಯನ್ನಾದರೂ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಅಂದರೆ ಅದಕ್ಕೆ ಕೆಲಸ ಇದೆ, ನಾವು ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಅದರಿಂದಾಗಿ ನಮಗೆ ಒಳ್ಳೆ ಹೆಸರು ಕೂಡ ಬಂದಿದೆ. ಪಿಂಗಾರದ ಉತ್ಪನ್ನಗಳು ಅಂದರೆ ಅದು ಬಹಳ ಶ್ರೇಷ್ಠವಾಗಿದೆ. ಯಾಕೆಂದರೆ ಅಲ್ಲಿ ನಾವು ಯಾವುದೇ ಅಡಲ್ಟ್ರೇಷನ್ ಅಂದರೆ ಕಲಬೆರಕೆ ಮಾಡೋದಿಲ್ಲ, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ, ಪ್ರಿಸರ್ವೇಟಿವ್ ಹಾಕೋದಿಲ್ಲ, ಶುದ್ಧವಾದ ಹಲಸಿನದ್ದಲ್ಲೇ ನಾವು ಮಾಡುವಂಥದ್ದು. ಎಲ್ಲಿ ಕೂಡ ನಾವು ಅದರಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಕಳಪೆ ಮಟ್ಟದ್ದು ಮಾಡಿ ಬೇಗ ದುಡ್ಡು ಮಾಡುವ ವ್ಯವಹಾರಕ್ಕೆ ನಾವು ಹೊರಟೆ ಇಲ್ಲ. ಯಾಕೆಂದರೆ ಇದೊಂದು ರೈತರ ಕಂಪನಿ, ಅದೊಂದು ಹೆಸರು ಗಳಿಸಬೇಕು. ಹೆಸರು ಗಳಿಸಿ ಉತ್ಪನ್ನಗಳು ಚೆನ್ನಾಗಿ ಮಾರಾಟ ಆಗ್ತಿದ್ರೆ ಉತ್ಪನ್ನವೇ ನಮ್ಮ ಉತ್ಪನ್ನವನ್ನು ಮಾರಾಟ ಮಾಡಿಕೊಡಬೇಕು. ನಾವು ಬಾಯಿ ಮಾತಿನಲ್ಲೇ ಇದರ ಇಷ್ಟು ವ್ಯಾಪಾರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಿರೋದು. ನಾವು ಕಳೆದ ವರ್ಷ 25 ಲಕ್ಷ ರೂಪಾಯಿ ಮೌಲ್ಯದ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ವಿ ಅಂದರೆ ಅದು ಒಬ್ಬರು ಯೂಸ್ ಮಾಡಿದವರು ಇನ್ನೊಬ್ಬರಿಗೆ ಹೇಳಿಯೇ ಅದಾಗಿರುವಂಥದ್ದು. ಅದು ಬಿಟ್ಟು ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ದೊಡ್ಡ, ಅದನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕೆಂದರೆ ನಮಗೂ ಅದರಲ್ಲಿ ಒಂದು ಸಮಸ್ಯೆ ಇದೆ. ಇದಕ್ಕೊಂದು ಡೀಲರ್ ಸಿಕ್ಕಿ 100 ಕೆಜಿ ಬೇಕು, 500 ಕೆಜಿ ಬೇಕು ಅಂತ ಆರ್ಡರ್ ಬಂದರೆ ನಮಗೆ ಭಾಳ ಉತ್ತಮ, ನಿಜ. ಆದರೆ ಆ ರೀತಿ ಬರಲಿಕ್ಕೆ ಡೀಲರ್ ಮಾಡಲಿಕ್ಕೆ ಏನು ಕಷ್ಟ ಅಂತಂದರೆ, ವರ್ಷ ಪೂರ್ತಿ ಪ್ರಾಡಕ್ಟೇ ಇಲ್ಲ ನಮಗೆ, ಸಿಗುವುದೇ ಹಲಸು 3-4 ತಿಂಗಳು. ನಾವು ಅದರಲ್ಲಿ ಒಂದು 8 ತಿಂಗಳವರೆಗೆ ನಾವು ಅದನ್ನು ಉತ್ಪನ್ನ ಮಾಡಲಿಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಏರ್ಪಾಡು. ಯಾಕೆಂದರೆ ಈಗ ಒಂದು ಉಂಡ್ಲಕಾಳು ಅಂತ ಮಾಡುವಂಥದ್ದು ಉಪ್ಪು ಸೊಳೆಯಿಂದಲೇ ಮಾಡಬೇಕು. ಉಪ್ಪು ಸೊಳೆಯಿಂದ ಮಾಡಬೇಕಾದ ಕಾರಣ ನಾವು ಒಂದು 50-60 ಡ್ರಮ್ಮಿನಲ್ಲಿ ಉಪ್ಪು ಸೊಳೆ ಹಾಕಿರ್ತೇವೆ. ನಮ್ಮಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 3,000-5,000 ಕಿಲೋ ಉಪ್ಪು ಸೊಳೆ ಸಿಗ್ತದೆ. ಅದನ್ನು ನಾವು ಆಫ್ ಸೀಸನಲ್ಲಿ ಯಾವಾಗ ಹಲಸು ಸಿಗೋದಿಲ್ವೋ ಆ ಸಮಯದಲ್ಲಿ ಈ ಥರ ಉತ್ಪನ್ನ ಮಾಡಲಿಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಪಲ್ಪ್, ಹಲಸಿನ ಹಣ್ಣಿನ ಪಲ್ಪ್ ಇದೆ, ಇದು ಐಸ್ ಕ್ರೀಮ್ಗೆ ಅಥವಾ ಪಾಯಸಕ್ಕೆ ಸುಲಭವಾಗಿ ಉಪಯೋಗಿಸ್ಬೋದು. ಆದರೆ ಅದರಿಂದಲೇ ಹಲ್ವಾ ಮಾಡಲಿಕ್ಕೂ ಆಗ್ತದೆ. ಹಾಗಾಗಿ ನಾವು ಆಫ್ ಸೀಸನ್ಗಳಲ್ಲಿ ನಾವು ಅದರಿಂದ ಹಲ್ವಾ ಮಾಡಿ ಮಾರಾಟ ಮಾಡ್ತೀವಿ. ಹಾಗಾಗಿ ನಮ್ಮ ಒಟ್ಟು ತಯಾರಿಕಾ ಸಮಯವನ್ನು ನಾವು ಕೇವಲ 3 ತಿಂಗಳಲ್ಲದೆ ಒಂದು 8 ತಿಂಗಳವರೆಗೆ ಮುಂದೆ ತಗೊಂಡೋಗಿದ್ದೀವಿ. ಹೀಗಾಗಿ ಇದಕ್ಕೆಲ್ಲದಕ್ಕೂ ಒಬ್ಬ ಡೈರೆಕ್ಟ್ ಡೀಲರು, ಒಬ್ಬ ಬಲ್ಕ್ ಪರ್ಚೇಸರ್ ಅಂತ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗಿರೋದು. ಆ ರೀತಿ ಯಾರು ಸಿಕ್ಕಿದರೆ ನಮಗೆ ತುಂಬ ಉಪಯೋಗ. ಯಾಕೆಂದರೆ ಬೇರೆ ಯಾವುದೋ ಒಂದು ಉತ್ಪನ್ನವನ್ನು ಅವನು ಮಾರಾಟ ಮಾಡ್ತಾ ಇದ್ದು ಇದನ್ನು ನಾನು ಸೀಸನಲ್ಲಿ ತಗೊಳ್ತೀನಿ ಅಂತ ಹೇಳುವಂಥವ್ರು ಮುಂದೆ ಬಂದರೆ ನಮಗೆ ಖಂಡಿತ ಪ್ರಯೋಜನ. ವಿದೇಶದ ಮಾರ್ಕೆಟ್ಟು ಹಾಗೆ, ಈಗ ಕೇರಳದಿಂದ ಪ್ರಾಡಕ್ಟ್ಗಳು ಜಾಸ್ತಿ ದುಬೈ ಗಲ್ಫಿಗೆ ಹೋಗ್ತಾ ಇದೆ, ಅದೇ ನಮ್ಮ ದಕ್ಷಿಣ ಕನ್ನಡದಿಂದಲೂ ಹೋಗುವಾಗ ಆಗಬೇಕು. ಸರಿ, ಇದರಲ್ಲಿ ಸರ್ ನೀವು ಎಷ್ಟು ಜನರಿಗೆ ಈ ಉದ್ಯೋಗವನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಈ ಒಂದು ಉತ್ಪಾದನೆಗೆ? ಪಿಂಗಾರ ರೈತ ಉತ್ಪಾದಕ ಸಂಸ್ಥೆ ಇದು ತೋಟಗಾರಿಕಾ ಡಿಪಾರ್ಟ್ಮೆಂಟಿಂದ ಸಹಯೋಗದಿಂದ ನಡೀತಾ ಇರುವಂಥ ಒಂದು ಕಂಪನಿ. ಅವರು ನಮಗೆ ಸಾಕಷ್ಟು ಸಹಕಾರವನ್ನು ಮಾಡಿದ್ದಾರೆ. ನಾವು ಪ್ರಾರಂಭದಲ್ಲಿ ಹಲಸಿನ ಮೌಲ್ಯವರ್ಧನೆ, ಬಾಳೆಕಾಯಿ ಮೌಲ್ಯವರ್ಧನೆ ಅಂತ ಶುರು ಮಾಡಿದ್ವಿ. ಯಾವುದೇ ಎಫ್ ಪಿ ಒ ಆದರೆ ಅದು ಮೂರು ವಿಷಯಗಳಲ್ಲಿ ಗಮನ ಹರಿಸಬೇಕು. ಒಂದು ಇನ್ಪುಟ್ ಬಿಸ್ನೆಸ್ಸು, ಒಂದು ಔಟ್ಪುಟ್ ಬಿಸ್ನೆಸ್ಸು, ಮೂರನೇದಾಗಿ ಸರ್ವಿಸ್ ಸೆಕ್ಟರ್, ಅಂದರೆ ರೈತರಿಗೆ ಏನು ಉಪಯೋಗ ಆಗುತ್ತೋ ಅಂಥದ್ದನ್ನು ಮಾಡಿಕೊಡಬೇಕು. ಇದು ಮೂರು ವಿಷಯ ಮುಖ್ಯವಾಗಿ. ಇನ್ಪುಟ್ ಬಿಸ್ನೆಸ್ಸಲ್ಲಿ ನಾವು ರೈತನಿಗೆ ಬೇಕಾದ ಒಳಸುರುಳಿಗಳನ್ನು, ಅಂದರೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಅಥವಾ ಟರ್ಪಲಿನ್ಗಳು, ಆ ರೀತಿಯ ಬೇಕಾದ ಐಟಮ್ಗಳನ್ನು ನಾವು ಬಲ್ಕಾಗಿ ತಂದು ಅವರಿಗೆ ಕಡಿಮೆ ದರದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದರೆ ಎಫ್ ಪಿ ಒ ಫಾರ್ಮೇಷನ್ ಮಾಡಿದ ಉದ್ದೇಶವೇ ರೈತನಿಗೆ ಮಿಡ್ಲ್ ಮ್ಯಾನ್ ಅನ್ನು ತಪ್ಪಿಸಿ ಅತಿ ಕಡಿಮೆ ದರದಲ್ಲಿ ಮಾಲುಗಳು ಸಿಗಬೇಕು, ಮಾರಾಟ ಮಾಡುವಾಗ ಹೆಚ್ಚಿನ ಕ್ರಯ ಸಿಗಬೇಕು. ಇದು ಎಫ್ ಪಿ ಒನ ಮುಖ್ಯ ಉದ್ದೇಶ. ಸರ್ವಿಸ್ ಸೆಕ್ಟರ್ನಲ್ಲಿ ನಾವು ಮುಖ್ಯವಾಗಿ ಅಡಿಕೆ ತೋಟಕ್ಕೆ ಸಿಂಪಡಣೆ ಮತ್ತು ಅಡಿಕೆ ಕೊಯ್ಲು ಮಾಡುವಂತಹ ಪ್ರಕ್ರಿಯೆಗೆ ನಾವು ಲೇಬರ್ ಅನ್ನು ಮತ್ತು ಆ ವಿಷಯವನ್ನು ನಾವು ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ ಕಾರ್ಬನ್ ಫೈಬರ್ ದೋಟಿ ಅಂತ ಬಂದ ನಂತರ ಆ ಕಾರ್ಬನ್ ಫೈಬರ್ ದೋಟಿಯನ್ನು 60-70 ಅಡಿ ಎತ್ತರಕ್ಕೆ ಉದ್ದ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನೆಲದಿಂದಲೇ ನಿಂತು ಸಿಂಪಡಣೆ ಮಾಡುವುದಾಗಲಿ ಅಡಿಕೆ ಕೊಯ್ಲು ಮಾಡುವುದಾಗಲಿ ಮಾಡಲಿಕ್ಕೆ ಆಗ್ತದೆ. ಈಗ ಮರ ಹತ್ತಿ ಸಿಂಪಡಣೆ ಮಾಡುವುದು ಮತ್ತು ಕೊಯ್ಲು ಮಾಡುವ ಸಮಯಗಳಲ್ಲಿ ನುರಿತ ಕೆಲಸಗಾರನೇ ಬೇಕು, ಒಂದು. ಎರಡನೇದು, ಅದರಲ್ಲಿ ಅಪಾಯ ಇದೆ. ಬಿದ್ದು ಕಾಲು ಮುರ್ಕೊಂಡಿರೋರು, ಪ್ರಾಣ ಹೋಗಿರುವಂಥದ್ದು, ಸೊಂಟ ಮುರಿದಿರುವಂಥವ್ರು ಬೇಕಷ್ಟು ನಿದರ್ಶನಗಳಿದೆ. ಹಾಗಾಗಿ ಅದನ್ನು ತಪ್ಪಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ. ನಮ್ಮಲ್ಲಿ ಈಗ ಆ ರೀತಿಯ 9 ಟೀಮ್ ಇದೆ. ಒಂದೊಂದು ಟೀಮ್ನಲ್ಲಿ 9 ಜನ ಇದ್ದಾರೆ. ನಾವು ಫೋನ್ ಮಾಡಿದರೆ ನಾವು ಬುಕಿಂಗ್ ತಗೊಂಡು ನಾವು ಅವರ ತೋಟಕ್ಕೆ ಹೋಗ್ತೀವಿ. ವಿಶೇಷತೆ ಏನು ಅಂತಂದ್ರೆ, ನಾವು ಪ್ರತಿ ಮರಕ್ಕೆ ಸಿಂಪಡಣೆ ಮಾಡುವಂಥದ್ದು, ನಾವು ಚಾರ್ಜ್ ಮಾಡುವುದು ಮರದ ಲೆಕ್ಕದಲ್ಲಿ ಅಥವಾ ಕೊಯ್ಲು ಮಾಡುವುದು ಗೊನೆ ಲೆಕ್ಕದಲ್ಲಿ ಎಣಿಸ್ತೇವೆ. ನಾವೇ ಎಣಿಸಿ ಹೇಳ್ತೇವೆ ಎಷ್ಟಿದೆ ಏನಿದೆ ಅನ್ನೋದು. ಅದನ್ನ ನಮ್ಮ ಜನವೇ ಅದನ್ನ ಮಾಡಿ ಬಿಲ್ ಮಾಡಿ ಕೊಡ್ತಾರೆ. ಇದು ಯಾವ ರೀತಿಯಲ್ಲಿಯೂ ಇದು ಲೆಕ್ಕ ತಪ್ಪಲಿಕ್ಕೂ ಸಾಧ್ಯ ಇಲ್ಲ, ಒಂದು. ಎರಡನೇದು, ಇದರಿಂದ ಯಾವ ರೀತಿಯಲ್ಲಿಯೂ ಇದು ಕಾಸ್ಟ್ಲಿ ಆಗಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಉದ್ದೇಶ ಸಣ್ಣ ರೈತರಿಗೆ ಮುಖ್ಯವಾಗಿ ನಾವು ಸಹಾಯ ಮಾಡಬೇಕು ಅನ್ನೋದು. ದೊಡ್ಡ ರೈತರು ಹೇಗೂ ಅವರು ಬಚಾವಾಗ್ತಾರೆ, ಆದರೆ ಸಣ್ಣ ರೈತರಿಗೆ ನಾವು ತೊಂದರೆ ಆಗಬಾರ್ದು. ಆ ತೊಂದರೆಯನ್ನು ತಪ್ಪಿಸಲಿಕ್ಕೋಸ್ಕರವೇ ನಾವು ಮಿನಿಮಮ್ ವೇಜಸ್ಸಿಗೆ ಬಂದಿದ್ದೇವೆ. ಅಂದ್ರೆ ಏನು, ಮರದ ಲೆಕ್ಕ. ಅವನಲ್ಲಿ 100 ಮರ ಇದ್ರೂ ನಾವು ಬರ್ತೇವೆ, 500 ಮರ ಇದ್ರೂ ಬರ್ತೇವೆ. ನಮ್ಗೆ 5,000 ಮರ ಇರೋರಲ್ಲಿಗೆ ನಾವು ಹೋಗುದು ಅಂತ ಹೇಳ್ತಾನೆ ಇಲ್ಲ. ಎಷ್ಟು ಸಣ್ಣ ತೋಟಕ್ಕಾದ್ರೂ ಬರ್ತೇವೆ. ಬರುವುದು ಮಾತ್ರ ಫುಲ್ ಟೀಮ್, 9 ಜನ ಇರುವಂತ ಟೀಮೇ ಬರೋದು. ಅದು ಅರ್ಧ ಗಂಟೆಯಲ್ಲಿ ಇರಲಿ, ಅರ್ಧ ದಿವಸದಲ್ಲಿ ಇರಲಿ, ಒಂದು ದಿವಸದಲ್ಲೇ ಇರಲಿ, ಆ ಕೆಲಸವನ್ನು ಮುಗಿಸಿ ಇನ್ನೊಂದು ತೋಟಕ್ಕೆ ಹೋಗ್ತೇವೆ. ಇಲ್ಲಿ ನಮಗೂ ಕೂಡ ಇದು ಅನುಭವದಲ್ಲೇ ಬಂದಿರುವಂತದ್ದು. ನಮಗೆ ಯಾವುದೇ ಕೆಲಸವನ್ನು ಗುಂಪಿನಲ್ಲಿ ಮಾಡಿದಾಗಲೇ ಕೆಲಸ ಫಾಸ್ಟ್ ಆಗೋದು ಮತ್ತು ಚೆನ್ನಾಗಾಗೋದು. ಅದನ್ನು ಒಬ್ಬೊಬ್ಬನಿಗೆ ಕೆಲಸ ಬಿಟ್ಟಾಗ ಅದು ಮಾನಿಟರ್ ಮಾಡಲಿಕ್ಕೆ, ಅದನ್ನು ಮಾಡಿರೋದನ್ನು ಸರಿ ಇದೆಯೋ ಇಲ್ಲೋ ಅನ್ನೋದನ್ನ ವಿಮರ್ಶೆ ಮಾಡಲಿಕ್ಕೆ, ತರ್ಕ ಮಾಡಲಿಕ್ಕೆ ಮತ್ತು ಅದನ್ನು ನೋಡಲಿಕ್ಕೆ ಕಂಪನಿಯಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾವು ಅದಕ್ಕೆ ಒಬ್ಬರ ಮ್ಯಾನೇಜರ್ ಅಂತ ಇಟ್ಟಿದ್ದೇವೆ. 4 ಜನ ಕೆಲಸಗಾರರು, 4 ಜನ ಹೆಲ್ಪರ್ಸ್ ಅವ್ರ ಜೊತೆಯಲ್ಲಿ ಇರ್ತಾರೆ. ಹಾಗಾಗಿ 4 ದೋಟಿಯಲ್ಲಿ ಒಮ್ಮೆಲೆ ಕೆಲಸ ಆಗ್ತದೆ, ಕೆಲಸ ಫಾಸ್ಟ್ ಆಗ್ತದೆ. ಇದಕ್ಕೆ ಅತಿ ಹೆಚ್ಚಿನ ಪ್ರಶಂಸೆ ಬಂದಿದೆ. ಎಲ್ಲಿವರೆಗೆ ಅಂದರೆ ಎಲ್ಲ ಪೇಪರ್ ಮಾಧ್ಯಮಗಳಲ್ಲಿ, ಅಡಿಕೆ ಪತ್ರಿಕೆ ಅಂತ ಮಾಧ್ಯಮಗಳಲ್ಲಿ ಕೂಡ ನಮಗೆ ಬೆನ್ನು ತಟ್ಟಿ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಇದರಿಂದಾಗಿ ನಮ್ಮ ಆರ್ಡರ್ಸ್ಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಎಲ್ಲಿವರೆಗೆ ನಾನು ಹೇಳ್ಬೋದು ಅಂದರೆ, ಕಳೆದ ಒಂದು ವರ್ಷದಲ್ಲಿ 2.5 ಕೋಟಿ ರೂಪಾಯಿಯ ಟರ್ನ್ ಓವರ್ ಇದೊಂದು ಸರ್ವಿಸ್ ಸೆಕ್ಟರ್ನಲ್ಲಿ ಮಾಡಿದ್ದೇವೆ. ಇದು ಒಂದು ಅಗಾಧವಾದ ವಿಷಯ. ಇದನ್ನು ಹೆಚ್ಚಿನ ಜನರು ಪ್ರಶಂಸೆ ಮಾಡಿದ್ದಾರೆ. ಕೊರತೆಗಳಿಲ್ಲ ಅಂತಲ್ಲ, ಈಗ ಯಾಕೆಂದರೆ ಈಗ ಸ್ಪ್ರೇ ಮಾಡೋದು ಅನ್ನೋದು ಮಳೆಗಾಲದಲ್ಲಿ ಮಾಡುವಂಥದ್ದು. ಪ್ರತಿ ವರ್ಷವೂ ಈ ರೀತಿ ಆಟಿ ತಿಂಗಳು ಬರುವ ಸಮಯಕ್ಕಾಗುವ, ಅಂದರೆ ಜುಲೈ ಸಮಯಕ್ಕಾಗುವಾಗ ನಮಗೆ ಒತ್ತಡ ಜಾಸ್ತಿ ಆಗ್ತದೆ. ಒತ್ತಡ ಜಾಸ್ತಿ ಆಗುವಾಗ ಪ್ರತಿ ವರ್ಷವೂ ನಾವು ಟೀಮಿನ ಸಂಖ್ಯೆ ಜಾಸ್ತಿ ಮಾಡಿ ಹೆಚ್ಚು ಲೇಬರ್ಗಳನ್ನು ಹಾಕಿ ನಾವು ಅದನ್ನು ಹೆಚ್ಚು ದೋಟಿಗಳನ್ನು ಹಾಕಿ ಕೆಲಸ ಮುಗಿಸುವ ಪ್ರತಿ ವರ್ಷವೂ ಈ ಪ್ರಯತ್ನ ನಮ್ಮ ಮಾಡ್ತಾನೆ ಇದ್ದೀವಿ. ಹಾಗಾಗಿ ನಮ್ಮ ಕಡೆಯಿಂದ ಎಫರ್ಟ್ಸ್ ಇದೆ. ಹಾಗೆ ಅಂತೇಳಿ ಕೆಲವರಿಗೆ ಬೇಸರ ಆಗಿದ್ದೂ ಇರ್ಬೋದು, ಇಲ್ಲ ಅಂತಲ್ಲ. ಈಗ 30 ದಿವಸಕ್ಕೊಮ್ಮೆ ಸ್ಪ್ರೇ ಕೊಡಬೇಕು ಅನ್ನೋದು ಲೆಕ್ಕ. ಹಾಗಾಗಿ ಇದರಲ್ಲಿ ಎಲ್ಲರ ಸಹಕಾರವೂ ಬೇಕು. ಹಾಗಾಗಿ ನಮಗೆ ಸರ್ವಿಸ್ ಸೆಕ್ಟರ್ನಲ್ಲಿಯೇ, ಅಂದರೆ ಈ ಮದ್ದು ಬಿಡೋ ಪ್ರಕ್ರಿಯೆ ಕೆಲಸದಲ್ಲಿಯೇ ನಮಗೆ 81 ಜನ ಇದ್ದಾರೆ. ಇದಲ್ಲದೆ ತೆಂಗಿನಕಾಯಿ ಕೊಯ್ಲು ಮಾಡುವಂಥ ತಂಡ ಅಂತ ಬೇರೆ ಇದೆ, ಅದರಲ್ಲಿ 8-9 ಜನ ಇದ್ದಾರೆ. ಅದಲ್ಲದೆ ನೀವು ಎಷ್ಟು ಜನ ಕೆಲಸಕ್ಕೆ ಇದ್ದಾರೆ ಅಂತ ಕೇಳಿದ್ದಕ್ಕೆ ನೀವು ಉತ್ತರ ಹೇಳ್ತಾ ಇದ್ದೀನಿ. ಅದರಲ್ಲಿ ಈ ಹಲಸು ಮೌಲ್ಯವರ್ಧನೆ ಮಾಡೋ ಸಮಯದಲ್ಲಿ, ಅಂದರೆ ಇದು ವರ್ಷ ಪೂರ್ತಿ ನಡೆಯುವುದಿಲ್ಲ, ಹಾಗಾಗಿ ಅದರಲ್ಲಿ ಒಂದು 10-15 ಜನ ಹೆಂಗಸರಿರ್ತಾರೆ. ಅದು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಂಖ್ಯೆಗಳಿರ್ತದೆ. ಅಂತೂ ನಮ್ಮಲ್ಲಿ 120 ಜನ ಕೆಲಸಗಾರರು ವರ್ಷ ಪೂರ್ತಿ ಕೆಲಸ ಮಾಡ್ತಾರೆ. ಇದಲ್ಲದೆ ಈಗ ಸದ್ಯಕ್ಕೆ ನಾವು ಅಡಿಕೆ ಸುಲಿಯುವಂಥದ್ದು, ಅಡಿಕೆ ಅಜಪ್ಪುವಂಥದ್ದು, ವಿಂಗಡಣೆ ಮಾಡುವಂಥದ್ದು, ಇದಕ್ಕೆಲ್ಲ ಜನವೂ ಬೇರೆ ಇಟ್ಟಿದ್ದೇವೆ. ಸೊ ಇದೆಲ್ಲ ನಿರಂತರ ನಡೀತಾ ಇದೆ. ಯಾಕೆಂದರೆ ನಮಗೆ, ನಾವು ಬೆಳೀತಾ ಇದ್ದೇವೆ. 2016 ಕಂಪನಿ ಪ್ರಾರಂಭ ಆಯಿತು. 2018 ನಮ್ಮದು ಹಲಸಿನ ಮೌಲ್ಯವರ್ಧನಾ ಘಟಕ ಪ್ರಾರಂಭ ಆಯಿತು. ಅದಾಗಿ 2019 ನಾವು ಅಡಿಕೆ ವ್ಯಾಪಾರ ಶುರು ಮಾಡಿದ್ವಿ. ಅಡಿಕೆ ವ್ಯಾಪಾರ ಶುರು ಮಾಡಿದ್ಮೇಲೆ ನಾವು ಸ್ವಲ್ಪ ಹೆಚ್ಚು ಪ್ರಚಲಿತಕ್ಕೆ ಬಂದ್ವಿ. 2021 ನಾವು ಸರ್ವಿಸ್ ಸೆಕ್ಟರ್ನಲ್ಲಿ ನಾವು ಅಡಿಕೆ ಕೊಯ್ಲು ತಂಡ ಅಂತ ಪ್ರಾರಂಭ ಮಾಡಿದ್ವಿ. ಅಡಿಕೆ ಕೌಶಲ್ಯ ಪಡೆ ಅಂತ ನಮ್ಮ ಹೆಸರು ಅದಕ್ಕೆ. ಅದರಲ್ಲಿ ಮದ್ದು ಬಿಡುವಂಥದ್ದು ಇದು. ಇದು ಮಾಡಿದ ಮೇಲೆ ನಾವು ಊರಿಡೀ ಪ್ರಚಾರ ಆಗಿದ್ದೀವಿ. ಪಿಂಗಾರ್ ಅಂದ್ರೆ ಸಾಮಾನ್ಯ ಎಲ್ರಿಗೂ ಗೊತ್ತಿದೆ ಈಗ. ಆಮೇಲೆ 2023 PMFME ಸ್ಕೀಮ್ ಬಂತು. ಪ್ರಧಾನಮಂತ್ರಿಯವ್ರದ್ದು ಈ ಕೊರೋನಾ ಬಂದ ನಂತರ ಒಂದು ಸ್ಕೀಮ್ ತಂದ್ರು, ಅಂದ್ರೆ ಯಾರು ಈ ರೀತಿ ಸಣ್ಣ ಮಟ್ಟಿನ ಉದ್ಯೋಗ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಒಗ್ಗೂಡಿಸ್ಲಿಕ್ಕೋಸ್ಕರ ಮಾಡಿರುವಂತ ಸ್ಕೀಮ್ ಅದು. ಆ ಸ್ಕೀಮ್ನಲ್ಲಿ ಅವ್ರು ಲೋನ್ ಕೊಡ್ತೇವೆ ನೀವು ಮಾಡಿ ಅಂತ ಹೇಳ್ಕೊಂಡು ಮುಂದೆ ಬಂದಿದ್ರು. ಅದರಲ್ಲಿ ನಾವು ಒಂದು 75 ಲಕ್ಷ ರೂಪಾಯಿ ಲೋನ್ ತಗೊಂಡು ನಾವು ಹೊಸ ಜಾಗದಲ್ಲಿ ನಾವೇ ಒಂದು ಜಾಗವನ್ನು 1.5 ಎಕರೆ ಜಾಗವನ್ನು ಖರೀದಿ ಮಾಡಿದ್ವಿ ನೆಲ್ಲಿಗುಡ್ಡೆ ಅನ್ನೋ ಜಾಗದಲ್ಲಿ. ಈಗ ನಮ್ಮ ಎಲ್ಲಾ ವ್ಯವಹಾರವು ಆ ನೆಲ್ಲಿಗುಡ್ಡೆಯ ಜಾಗದಿಂದಲೇ ನಡೆಯುವಂತದ್ದು. ಆಮೇಲೆ ನಮ್ಮ ಈ ರೀತಿಯ ಎಲ್ಲಾ ಮೌಲ್ಯವರ್ಧನೆ ಮಾಡುವಂತ ಜಾಗವನ್ನು ಮಾಡ್ಕೊಂಡಿದೀವಿ. ಜೊತೆಯಲ್ಲಿ ಅಡಿಕೆಗೆ ಬೇಕಾದ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೊಂಡಿದೀವಿ. ಅಂದ್ರೆ ಅಡಿಕೆಯನ್ನು ತಂದು ಕೊಟ್ರೆ, ಸಿಪ್ಪೆ ಸಹಿತ ಇರುವ ಅಡಿಕೆಯನ್ನು ತಂದು ಕೊಟ್ರೆ, ನಮ್ಮಲ್ಲಿಯೇ ಸುಲಿದು ಅದನ್ನ ಕ್ಲೀನ್ ಮಾಡಿ ವಿಂಗಡಣೆ ಮಾಡಿ, ಅಡಿಕೆ ಬೇರೆ, ಪಟೋರ ಬೇರೆ, ಕರಿಗೋಟು ಬೇರೆ ಅನ್ನೋ ವಿಂಗಡಣೆಯನ್ನು ಮಾಡಿ ನಾವು ರೈತನಿಗೆ ಕೊಡ್ತೇವೆ ಬೇಕಿದ್ರೆ. ಅಲ್ಲ, ನಾವೇ ಖರೀದಿಸಲಿಕ್ಕೆ ಅವ್ರ ಒಪ್ಪಿಗೆ ಕೊಟ್ಟರು ಅಂದ್ರೆ ನಾವು ಅದನ್ನು ಖರೀದಿಸ್ತೀವಿ. ಈ ರೀತಿಯಾಗಿ ನಮ್ಮ ವ್ಯವಹಾರ ಜಾಸ್ತಿ ಆಗ್ತಾ ಇದೆ. ನಾವು ಕೇವಲ 10 ರೂಪಾಯಿಗೆ ಅಡಿಕೆಯನ್ನು ಸುಲಿದು ಅಜಪ್ಪಿ ಕೊಡ್ತೇವೆ. ಇದು ಸಾಧ್ಯವೇ ಇಲ್ಲ ಬಾಕಿ, ಯಾಕೆಂದ್ರೆ ಪ್ರೈವೇಟ್ ನಲ್ಲಿ ಇಲ್ಲೇ ಇದ್ರು 12 ರೂಪಾಯಿಯಿಂದ 15 ರೂಪಾಯಿ ಸುಲಿಲಿಕ್ಕೆ ಇದೆ. ಆಮೇಲೆ ಅಜಪ್ಲಿಕ್ಕೆ ಒಂದು 2-3 ರೂಪಾಯಿ ಇದೆ. ಹಾಗಾಗಿ ಅದು ಏನಿದ್ರು ಒಂದು 20 ರೂಪಾಯಿ ಅಂದಾಜು ಹೋಗುವಂತ ವಿಷಯವನ್ನು ನಾವು 10 ರೂಪಾಯಿಗೆ ಮಾಡ್ತಾ ಇದೀವಿ. ಅದು ನಮ್ಮ ಹೆಗ್ಗಳಿಕೆ. ಅಂದ್ರೆ ನಾವು ಅಲ್ಲಿ ಯಂತ್ರವನ್ನು ಹಾಕಿದ್ದೀವಿ. ಇದೆಲ್ಲ ಸಾಧ್ಯ ಇರುವುದು FPOಗಳಿಗೆ. ಈ ರೀತಿ ಸಣ್ಣ ರೈತರಿಗೆ ಹೆಲ್ಪ್ ಆಗುವಂತದ್ದು. ಈಗ ದೊಡ್ಡ ರೈತ ಒಂದು ಯಂತ್ರವನ್ನು ಹಾಕ್ಬೋದು, ಆದ್ರೆ ಸಣ್ಣ ರೈತರು ಯಂತ್ರವನ್ನು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಂಪನಿಯಿಂದ ನಾವು ಒಂದು ಯಂತ್ರವನ್ನು ಇಟ್ಟಿದ್ದೇವೆ. ಆ ಯಂತ್ರವನ್ನು ಮನೆ ಮನೆಗೆ ತಗೊಂಡು ಹೋಗಬಹುದು. ನಾವು ಅಲ್ಲಿಯೇ ಇಟ್ಟು ವ್ಯವಸ್ಥೆ ಮಾಡಿದ್ದೀವಿ. ರೈತ ಅಲ್ಲಿಗೆ ಅಡಿಕೆ ತರಬಹುದು, ತಂದು ಸುಲಿಸಬಹುದು. ಸುಲಿಯುವಾಗ ಅವರಿಗೆ ಅನುಮಾನ ಇದೆ, ಸಂಶಯ ಇದೆ ಅಂತ ಆದರೆ ಅವರಿಗೆ ನಾವು CCTV ಕ್ಯಾಮರಾದ ಲಿಂಕನ್ನು ಕೊಡ್ತೇವೆ. ಅವರು ಮನೆಯಲ್ಲೇ ಕೂತು ಅವರ ಮೊಬೈಲ್ನಲ್ಲೇ ಆ ಪ್ರಕ್ರಿಯೆಯನ್ನು ನೋಡ್ಬೋದು. ಯಾವುದೇ ಹೆಚ್ಚು ಕಮ್ಮಿ ಆಗಿಲ್ಲ ಅನ್ನೋದನ್ನು ಖಾತ್ರಿ ಅವರೇ ಮಾಡಿಕೊಳ್ಬೋದು. ಹೆಚ್ಚು ಕಮ್ಮಿ ಆಗುದಿಲ್ಲ, ಯಾಕೆಂದ್ರೆ ನಾವು ತಂದ ಕೂಡಲೇ ಅವರ ಅಡಿಕೆಯನ್ನು ತೂಕ ಮಾಡಿಯೇ ಒಳಗೆ ತಗೊಳ್ಳೋದು. ಆ ತೂಕಕ್ಕೆ ಒಂದು 60-62% ಒಳ್ಳೆ ಅಡಿಕೆ ಬರ್ತದೆ ಅನ್ನೋದು ಗ್ಯಾರಂಟಿ. ಹಾಗಾಗಿ ಸುಲಿದ ಅಡಿಕೆಯನ್ನು ಪುನಃ ತೂಗುವಾಗ ಅವರಿಗೆ ಅದರಲ್ಲಿ ಗೊತ್ತಾಗ್ತದೆ ಏನು ಅದರಲ್ಲಿ ಹೆಚ್ಚು ಕಮ್ಮಿ ಆಗಿಲ್ಲ ಅನ್ನೋದು ಅವರಿಗೆ ಖಾತ್ರಿ ಆಗ್ತದೆ. ಅಂತೂ ನಾವು ಇದೆಲ್ಲ ಪ್ರಕ್ರಿಯೆಯನ್ನು ಸಾಧ್ಯವಾದಷ್ಟು ಪಾರದರ್ಶಕವಾಗಿ, ಸಾಧ್ಯವಾದಷ್ಟು ಅದನ್ನು ರೈತನಿಗೆ ಸಹಕಾರಿಯಾಗುವಾಗೆ ಮಾಡ್ತಾ ಇದೀವಿ. ಹಾಗೆ ಅದಕ್ಕೂ ಜನ ಬೇಕು, ಅದಕ್ಕೂ ನಾವು ಇಟ್ಕೊಂಡಿದ್ದೀವಿ. ಇದು ಜೊತೆಯಲ್ಲಿ ನಾವು ಈಗ ಎಂತ ಹುಲ್ಲು ತೆಗೆಯುವಂಥದ್ದು, ಗೊಬ್ಬರ ಹಾಕುವಂಥದ್ದು, ಇಂಥದಕ್ಕೂ ಕೂಡ ನಾವು ಜನ ಮಾಡುವಂಥ ಇದರಲ್ಲಿ ಯೋಚನೆಯಲ್ಲಿದ್ದೇವೆ. ಈ ವರ್ಷವಷ್ಟೇ ನಾವು ಒಂದು ಹೊಸ ಇನ್ನೊಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ಅದು ಕೇವಲ ವಿಟ್ಲದ ಸುತ್ತಮುತ್ತಲಿನ ಜನರಿಗೆ ಮಾತ್ರ ಇದೆ. ಈಗ ಅದನ್ನು ದೂರದ ಊರುಗಳಿಗೆ ನಾವು ಇನ್ನೂ ಅದನ್ನು ಮಾಡಿಲ್ಲ. ಪ್ರಾಯೋಗಿಕವಾಗಿ ಈ ವರ್ಷ ಸರ್ವ್ ಮಾಡಿದ್ವಿ ಅಷ್ಟೇ. ಈ ಪ್ರಾರಂಭ ಮಾಡಿರೋದು ಏನು ಅಂತಂದರೆ ಅಡಿಕೆ ತೋಟದ ಟೋಟಲ್ ಮ್ಯಾನೇಜ್ಮೆಂಟಿನ ಕಾಂಟ್ರಾಕ್ಟ್ ತಗೊಳ್ಳುವಂಥದ್ದು. ಈಗ ಹೆಚ್ಚಿನ ಕಡೆಯಲ್ಲಿ ವಯಸ್ಸಾದವರೇ ಮನೆಯಲ್ಲಿರುವುದು, ಎಲ್ಲ ಯುವಕರು ಪೇಟೆಯಲ್ಲಿದ್ದಾರೆ, ತಂದೆ ಅಥವಾ ಅಜ್ಜ ಮನೆಯಲ್ಲಿದ್ದಾನೆ, ಮಕ್ಕಳು ಅಥವಾ ಎಲ್ಲರೂ ಪೇಟೆಯಲ್ಲಿ, ಬೆಂಗಳೂರಲ್ಲಿ, ಬಾಂಬೆಯಲ್ಲಿ ಇದ್ದಾರೆ. ಇಲ್ಲಿ ತೋಟ ಇವರಿಗೆ ಬಿಟ್ಟೋಗ್ಲಿಕ್ಕೆ ಗೊತ್ತಿಲ್ಲ, ತೋಟ ಬೇಕು, ಹಾಗೆ ಅಲ್ಲಿ ತೋಟ ನೋಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇಡೀ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಅದಕ್ಕೊಂದು ಈಗ ಒಂದು ಯೋಜನೆಯನ್ನು ಹಾಕಿ ನಾವು ಒಂದು ಮಾಡಿದ್ದೇವೆ. ದೊಡ್ಡ ದೊಡ್ಡ ಕೆಲಸಗಳನ್ನು ಮಾತ್ರ ಪಿಂಗಾರ ಮಾಡುವಂಥದ್ದು. ಅಂದ್ರೆ ಜೂನ್ ತಿಂಗಳಿಂದ ಪ್ರಾರಂಭ ಆಗ್ತದೆ ಈ ಯೋಜನೆ. ಅದರಲ್ಲಿ ಮದ್ದು ಬಿಡುವಂತದ್ದು ವ್ಯವಸ್ಥಿತವಾಗಿ 3 ಸಲ ಏನಾದರೂ ಮದ್ದು ಬಿಡಬೇಕಾಗ್ಬೋದು. ಮದ್ದು ಬಿಟ್ಟು ಆದ ನಂತರ ಅಕ್ಟೋಬರ್ ಬರುವಾಗ ತೋಟದ ಹುಲ್ಲು ತೆಗಿಬೇಕು, ತೋಟದ ಹುಲ್ಲು ತೆಗೆಯುವಂಥದ್ದು. ಆಮೇಲೆ ಅದಕ್ಕೆ ಗೊಬ್ಬರ ಹಾಕಬೇಕು, ಗೊಬ್ಬರ ಹಾಕುವಂಥದ್ದು. ಆಮೇಲೆ ಕೊಯ್ಲು ಬರ್ತದೆ, ಕೊಯ್ಲು ಬಂದಾಗ ಒಂದು 4 ಕೊಯ್ಲು ಮಾಡಬೇಕು. ಕೊಯ್ಲು ಮಾಡುವುದರ ಜೊತೆಯಲ್ಲಿ ಕೊಯ್ಲಿನ ಮಾಡಿದ ಅಡಿಕೆಯನ್ನು ಅಂಗಳಕ್ಕೆ ಸಾಗಿಸಬೇಕು. ಆ ಅಂಗಳಕ್ಕೆ ಸಾಗಿಸಿ ಅವನ ಅಂಗಳದಲ್ಲೇ ಒಣಗಿಸುವಂಥದ್ದು. ಪಿಂಗಾರಕ್ಕೆ ತಗೊಂಡೋಗಿ ಒಣಗಿಸುವುದಲ್ಲ, ಅವನ ಅಂಗಳದಲ್ಲೇ ಒಣಗಿಸುವಂಥದ್ದು. ಅಲ್ಲಿ ಹಾಗಾಗಿ ಗೊನೆ ಬಡಿದು ಹರಗಿ ಕೊಡಬೇಕು, ಈ ಕೆಲಸವನ್ನು ಮಾಡುವಂಥದ್ದು. ಅದಾದ ನಂತರ ಒಣಗಿದ ನಂತರ ಅದನ್ನ ಗೋಣಿಗೆ ತುಂಬಿಸಿ ಅದನ್ನ ಪಿಂಗಾರಕ್ಕೆ ತಗೊಂಡೋಗಿ ಸ್ಟಾಕ್ ಇಡುವುದು. ಯಾಕೆಂದ್ರೆ ಅಲ್ಲಿ ಆಮೇಲೆ ಅಡಿಕೆ ಸುಲಿಯೋದು, ಅದು ನಮಗೆ ಪುರುಸೊತ್ತಿದ್ದಾಗ ಸುಲಿತೇವೆ. ಅದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಲವರು ಕೊಬೆಗೇಣಿಗೆ ಅಂತ ಕೊಡ್ತಾರೆ. ಕೊಬೆಗೇಣಿಗೆ ಕೊಟ್ಟಾಗ ಏನಿರ್ತದೆ ಅಂದ್ರೆ ಕೊಬೆಗೇಣಿಗೆ ಕೊಡುವಂತ ಪ್ರಕ್ರಿಯೆ ಕೇವಲ ಮೇ ಜೂನ್ ನಲ್ಲಿ ಬಂದು ತೋಟವನ್ನು ನೋಡಿ ಅಲ್ಲಿ ಎಷ್ಟು ಈಲ್ಡ್ ಬರ್ಬೋದು ಅನ್ನೋ ಒಂದು ರಫ್ ಎಸ್ಟಿಮೇಷನ್ ಮಾಡೋದು. ಆ ರಫ್ ಎಸ್ಟಿಮೇಷನ್ ನ ಮೇಲೆ 50-50 ಅಥವಾ 40-60, 60-40 ಈ ರೀತಿಯ ಒಂದು ಕ್ಯಾಲ್ಕುಲೇಷನ್ ಮೇಲೆ ಅವ್ರು ಲೆಕ್ಕ ಹಾಕಿಕೊಂಡು ಒಂದು ಸಂಖ್ಯೆಯನ್ನು ಬರ್ತಾರೆ. ಅಂದ್ರೆ ಏನು, ಈಗ ಒಂದು 10 ಕ್ವಿಂಟಾಲ್ ಅಡಿಕೆ ಆಗುವ ತೋಟ ಇದೆ ಅಂತ ಆದ್ರೆ ಅದಕ್ಕೊಂದು 10 ಲಕ್ಷ ರೂಪಾಯಿ ಅಂತ ಏನೋ ಒಂದು ಕೊಡ್ಲಿಕ್ಕೆ ತಯಾರಾಗ್ತಾರೆ, ಅಥವಾ 5 ಲಕ್ಷ ಕೊಡ್ತೇನೆ ಅಂತ ಹೇಳ್ತಾರೆ. ಅದು ಅಲ್ಲಿ ಅಷ್ಟೇ ಹೊರತು ಅದರಲ್ಲಿ 5,50,500 ರೂಪಾಯಿ ಕೊಡುವಂತ ಪ್ರಕ್ರಿಯೆ ಬರುವುದಿಲ್ಲ. ಏನಾದ್ರು ಒಂದು ರೌಂಡ್ ಫಿಗರ್ ಬರ್ತದೆ, ಅದು ಯೂಶಲಿ ಹಾಗೆ ಬರೋದು. ಒಂದು 5 ಲಕ್ಷ ಕೊಡ್ತೇನೆ, 6 ಲಕ್ಷ ಕೊಡ್ತೇನೆ ಅಂತ ಏನೋ ಒಂದು ಬರ್ತದೆ ಮಾತು. ಅಷ್ಟು ಬಂದಾಗ ಅದರಲ್ಲಿ ಹೆಚ್ಚು ಕಮ್ಮಿ ಏನಿದ್ರೂ ಲೆಕ್ಕಾಚಾರ ಇಲ್ಲ, ಅಲ್ಲಿಗೆ ಮುಗೀತು. ಆವಾಗ ಏನ್ ಮಾಡ್ತಾನೆ, ಕೊಯ್ದ ಅಡಿಕೆಯನ್ನು ಅವನೇ ತಗೊಂಡೋಗ್ತಾನೆ, ಅವನೇ ಒಣಗಿಸ್ತಾನೆ, ಅವನೇ ಮಾರಾಟ ಮಾಡ್ತಾನೆ. ಇವರಿಗೆ ಏನೂ ಲೆಕ್ಕಾಚಾರ ಇಲ್ಲ, ಇವರಿಗೆ ಆ ದುಡ್ಡು ಕೊಡುವುದು ಮಾತ್ರ ಲೆಕ್ಕಾಚಾರ. ಅದ್ರಲ್ಲಿ ಹೆಚ್ಚಿನ 50% ಅಡ್ವಾನ್ಸ್, 50% ಕೊನೆ ಕೊಯ್ಲಿನ ಆಗೋ ಕೊಡ್ತೇನೆ, ಹೀಗೆಲ್ಲ ಇರ್ತದೆ. ನಮ್ಮ ಪ್ರಕ್ರಿಯೆಯಲ್ಲಿ ತೀರಾ ವ್ಯತ್ಯಾಸ ಏನು ಅಂತಂದ್ರೆ, ನಾವು ಯಾವುದನ್ನು ಕೂಡ ರಫ್ ಎಸ್ಟಿಮೇಷನ್ ಇಲ್ಲ, ಎಲ್ಲವೂ ಆಕ್ಚುಯಲ್. ಅಲ್ಲಿ ಅಡಿಕೆಗೆ ಮರಕ್ಕೆ ಸ್ಪ್ರೇ ಮಾಡಿದಾಗ ಮರದ ಲೆಕ್ಕದಲ್ಲಿ ಬಿಲ್ ಮಾಡ್ತೇವೆ, ಕೊಯ್ಲು ಮಾಡಿದಾಗ ಗೊನೆ ಲೆಕ್ಕದಲ್ಲಿ, ಈಗ ಹೇಗೆ ಉಳಿದವರಿಗೆ ಚಾರ್ಜ್ ಮಾಡ್ತೀವೋ ಹಾಗೆಯೇ ನಾವು ಚಾರ್ಜ್ ಮಾಡ್ತೇವೆ. ಸಾಗಿಸುವುದಕ್ಕೂ ನಾವು ಲೇಬರ್ ಏನ್ ಖರ್ಚಾಯಿತು ಅದನ್ನ ನಾವು ಲೇಬರ್ ಬಿಲ್ ಮಾಡ್ತೇವೆ. ಹೀಗೆ ಪ್ರತಿಯೊಂದನ್ನು ಮಾಡಿ ಅಡಿಕೆಯನ್ನು ಅವರ ಅಂಗಳದಲ್ಲೇ ಒಣಗಿಸುವಂತದ್ದು. ಇಲ್ಲಿ ನಾವು ಮುಖ್ಯವಾಗಿ ನಮ್ದೇನಂದ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾತ್ರ ಮಾಡಬಹುದು. ಸಣ್ಣ ಸಣ್ಣ ಕೆಲಸಗಳು ಅಂದ್ರೆ ದಿನನಿತ್ಯ ಸ್ಪ್ರಿಂಕ್ಲರ್ ಹಾಕುವಂತದ್ದು, ಪಂಪ್ ಆನ್ ಮಾಡುವಂತದ್ದು, ಪೈಪ್ ಒಡೆದು ಹೋದ್ರೆ ಅದನ್ನು ಸರಿ ಮಾಡುವಂತದ್ದು, ಇಂಥ ಕೆಲಸಗಳಿಗೆ ನಮ್ಮಲ್ಲಿ ಜನ ಇಲ್ಲ. ಅದನ್ನ ಇವ್ರು ಮಾಡ್ಕೋಬೇಕು. ಅಂದ್ರೆ ನಾವು ಮನೆಯಲ್ಲಿ ಯಜಮಾನ ಇದಾನೆ ಅಂತ ತಗೊಳ್ಬೋದು. ಯಜಮಾನನೇ ಈ ಅಂಗಳದಲ್ಲಿರುವ ಅಡಿಕೆಗೂ ಜವಾಬ್ದಾರ, ಅವನ ತೋಟಕ್ಕೂ ಅವನೇ ಜವಾಬ್ದಾರ. ಈಗಲೂ ಹಾಗೆ ಇದಾರೆ ಅವರು. ಈಗ ಗೇಣಿಗೆ ಕೊಡುವುದಲ್ಲ ಇದು, ಇದು ಒಂದು ಕೆಲಸವನ್ನು ಮಾತ್ರ ನಮ್ಗೆ ಹಂಚುವಂತದ್ದು, ನಾವು ಅದನ್ನು ವಹಿಸಿಕೊಳ್ತೇವೆ. ಹಾಗಾಗಿ ಇದರಲ್ಲಿ ಎರಡು ವಿನ್ ವಿನ್ ಸಿಚುವೇಶನ್. ನಮಗೂ ಒಂದು ರೀತಿಯ ಭದ್ರತೆ ಬಂತು, ಅವರಿಗೂ ಒಂದು ರೀತಿಯ ಭದ್ರತೆ ಬರ್ತದೆ. ಆಕ್ಚುಲಿ ಎಷ್ಟು ಅಡಿಕೆ ಬಂತೋ ಅಷ್ಟಕ್ಕೆ ತೂಕ ಮಾಡಿ ಅವರಿಗೆ ಇಷ್ಟ ಬಂದಾಗ ಅದನ್ನ ಮಾರಾಟ ಮಾಡಬಹುದು. ಅಂದ್ರೆ ಅದನ್ನ ಮಾರ್ಚ್ ಒಳಗಡೆ ಮಾರ್ಬೇಕು ಅಂತಿಲ್ಲ, ಹಳೆ ಅಡಿಕೆ ಮಾಡಿ ಮಾರಿ ಎಷ್ಟು ಸಮಯ ಬೇಕಾದ್ರೆ ನೀವು ಮಾಡಿ, ನೀವು ಉಳಿದವರ ರೀತಿಯಲ್ಲಿಯೇ ಸ್ಪೆಕ್ಯುಲೇಟ್ ಮಾಡಿ ಹೈಯೆಸ್ಟ್ ರೇಟ್ ಎಷ್ಟು ಬರ್ಬೋದು ಏನು ಅನ್ನೋದನ್ನ ನೀವು ನೋಡಿಕೊಂಡು ಕೊಡಿ. ನಾವು ಅದರಲ್ಲಿ ಇಲ್ಲ, ಆದ್ರೆ ಅದರಲ್ಲಿ ನಮ್ಗೆ ಒಂದು 5% ಕಮಿಷನ್ ಕೊಡಬೇಕು. ಇದಿಷ್ಟು ಇರುವಂತದ್ದು, ನಮಗೂ ಲಾಭ ಬೇಕು, ಹಾಗಾಗಿ ನಮಗೆ 5% ಕಮಿಷನ್ ಕೊಡಬೇಕು ಅವರು. ಇದಿಷ್ಟು ನಾವೀಗ ಒಂದು ಏರ್ಪಾಡು ಮಾಡಿದ್ವಿ. ಒಂದು 6 ತೋಟ ಈಗ ಬಂದಿದೆ, 10 ತೋಟದವರೆಗೆ ನಮಗೆ ಚಾನ್ಸ್ ಇದೆ. ಈ ವರ್ಷಕ್ಕೆ ಅಷ್ಟೇ ಮಾಡುವಂಥದ್ದು. ಇದು ಈ ಜೂನ್ನಲ್ಲಿ ಪ್ರಾರಂಭ ಆದರೆ 2025 ಜೂನ್ನಲ್ಲಿ ಪ್ರಾರಂಭ ಆಗಿದೆ ಈಗ, ಆ ಪ್ರಕ್ರಿಯೆ 2027 ಮಾರ್ಚ್ನಾಗೆ ಮುಗೀತದೆ. ಒಂದು ಒಂದು ಹಂಗಾಮು ಅಂತಂದ್ರೆ ಮುಗೀತದೆ. ಪುನಃ 2026 ಜೂನ್ನಲ್ಲಿ ಇನ್ನೂ ಪುನಃ ಕಾಂಟ್ರಾಕ್ಟ್ ಅನ್ನು ಮಾಡಿಕೊಳ್ತೀವಿ. ಇದು ಕಾಂಟ್ರಾಕ್ಟ್ ಬೇಸಿಸ್ ಕಲ್ಟಿವೇಷನ್ ಅಂತ ಅಂದ್ರೆ, ಇದು ಮುಂದಕ್ಕೆ ಇದು ಖಂಡಿತ ಪ್ರಚಲಿತಕ್ಕೆ ಬರುವಂತ ವಿಷಯ. ಯಾಕೆಂದ್ರೆ ಒಂದು ಕಂಪನಿಯಾಗಿ ಕಂಪನಿ ಒಂದು ತೋಟವನ್ನು ನೋಡಿಕೊಳ್ಳುವುದು ಅಂತಂದ್ರೆ, ಆವಾಗ 100 ತೋಟವನ್ನು ನೋಡಿಕೊಳ್ಬಹುದು. ಆಗ ಎಲ್ಲಾ ಕೆಲಸವನ್ನು ನಾವು ಸಮಗ್ರವಾಗಿ ಒಂದೇ ಜಾಗದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಒಂದು ಟೀಮ್ ಕಟ್ಟಿಕೊಂಡ್ರೆ ಆ ಟೀಮ್ ನಲ್ಲಿ ಎಕ್ಸ್ಪರ್ಟ್ ಗಳನ್ನು ಮಾಡಿಕೊಂಡು ಬೇರೆ ಬೇರೆ ಕೆಲಸಕ್ಕೆ ಆಯಾ ಎಕ್ಸ್ಪರ್ಟ್ ಗಳನ್ನು ಯೂಸ್ ಮಾಡಿಕೊಂಡು ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಅದರಿಂದ ಕಂಪನಿಗೂ ಒಳ್ಳೇದು, ರೈತನಿಗೂ ಒಳ್ಳೇದು. ಈ ಯೋಜನೆಯನ್ನು ಹಾಕೊಂಡಿದ್ದೀವಿ, ಈ ಜೂನ್ ನಲ್ಲಿ ಪ್ರಾರಂಭ ಆಗಿದೆ. ಹಾಗಾಗಿ ನಮ್ಮಲ್ಲಿ ಕೆಲಸಗಾರರ ಸಂಖ್ಯೆ ಎಷ್ಟು ಅಂತಂದ್ರೆ ಅದು ನಿರಂತರ ಬೆಳೀತಾ ಇರುವಂತದ್ದು. ಹಾಗೆ ಈಗ 100 ಇನ್ನು ಜುಲೈಗೆ ಆಗುವಾಗ 150 ಆಗ್ತದೆ. ಹಾಗೆ ಅದು ಮುಂದಕ್ಕಿನ್ನೂ ಹೆಚ್ಚಾಗಬಹುದು. ನಮ್ಗೆ ಲೇಬರ್ಸು ಬೇಕು, ಮ್ಯಾನೇಜರ್ಸು ಬೇಕು. ಒಳ್ಳೆಯ ಸರಿಯಾಗಿ ಕೆಲಸ ಮಾಡಿದರೆ ದೀರ್ಘಕಾಲವಾಗಿ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೋಬಹುದು. ಈಗ ಮಳೆಗೆ ನೀವು ಹೇಳಿದ್ರಿ ಅಡಿಕೆಯನ್ನು ಅವರ ಅಂಗಳಕ್ಕೆ ಬಂದು ಹಾಕ್ತೀರಿ ಅಂತೇಳಿ. ಸೊ ಅಂತ ಸಂದರ್ಭದಲ್ಲಿ ಮಳೆ ಬರುವ ಸಂದರ್ಭ ಇದ್ರೆ ಏನ್ ಮಾಡಬಹುದು ಸರ್? ಆಗ್ಲೇ ಹೇಳಿದಾಗೆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾತ್ರ ನಾವು ಮಾಡಬಲ್ಲ. ಈಗ ಇಲ್ಲಿ ನಾನು ಆಗ್ಲೇ ಹೇಳಿದಾಗೆ ರೈತ ಮನೆಯಲ್ಲಿ ಇದ್ದಾನೆ, ಯಜಮಾನ ಮನೆಯಲ್ಲಿ ಇದ್ದಾನೆ, ಅವನ ಜೊತೆಯಲ್ಲಿ ಒಂದಾದ್ರೂ ಕೆಲಸಗಾರನ ಅವ್ರು ಇಟ್ಕೊಳ್ಬೇಕು. ಯಾಕೆಂದ್ರೆ ಈ ರೀತಿ ಸ್ಪ್ರಿಂಕ್ಲರ್ ಚೇಂಜ್ ಮಾಡುವಂತದ್ದು, ಪಂಪ್ ಸ್ವಿಚ್ ಆನ್ ಮಾಡೋದು, ತೆಗೆಯುವಂಥದ್ದು ಬೇಕಾಗಲೇ ಬೇಕು. ಸಣ್ಣ ಸಣ್ಣ ಅಥವಾ ವಾರಕ್ಕೊಮ್ಮೆ ಅಡಿಕೆ ಹೆಕ್ಕುವಂಥದ್ದು, ಈ ಅಂಗಳದಲ್ಲಿ ನಾವು ಹಾಕಿದ ಅಡಿಕೆಯನ್ನು ಮಗಚುವಂಥ ಕೆಲಸ, ಕಾಲಾಕುವಂಥ ಕೆಲಸ, ಇದಕ್ಕೆಲ್ಲ ಅವರೇ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದರಲ್ಲಿ ರೈತನ ಪಾರ್ಟಿಸಿಪೇಷನ್ ಇಲ್ಲದೆ ಮಾಡುವಂಥದ್ದೇ ಅಲ್ಲ ಇದು. ರೈತನ ಪಾರ್ಟಿಸಿಪೇಷನ್ ಇದೆ, ಆದರೆ ಅವನಿಗೆ ಹೊರೆ ಇಲ್ಲ, ಜವಾಬ್ದಾರಿ ಕಡಿಮೆ ಇದೆ, ಅವ್ರಿಗೆ ಯಾವ ಆತಂಕ ಇಲ್ಲ. ಇವತ್ತು ಕೆಲಸ ಆಗ್ತದೋ ಇಲ್ಲೋ ಅನ್ನೋ ಆತಂಕ ಬೇಡ. ದೊಡ್ಡ ದೊಡ್ಡ ಕೆಲಸಗಳನ್ನು ಕಂಪನಿ ನಾವು ಮಾಡಿಕೊಡ್ತೇವೆ, ಆಗ ಆತಂಕ ಇಲ್ಲ. ಈಗ ಮುಖ್ಯವಾಗಿ ಆತಂಕ ಬರುವುದು ಎಲ್ಲಿ ಅಂತಂದ್ರೆ, ಒಂದು ಮದ್ದು ಬಿಟ್ಟಾಗಿಲ್ಲ ಅನ್ನುವಂಥ ಒಂದು ವಿಷಯದಲ್ಲಿ, ಎರಡನೇದು ಅಡಿಕೆ ಕೊಯ್ಲಾದ್ರೆ ಕೊಯ್ಲಾಯ್ತು ಅದು ಅಂಗಳಕ್ಕೆ ಬರಲಿಲ್ಲ, ಅಂಗಳಕ್ಕೆ ಬರಲಿಲ್ಲ ತೋಟದಲ್ಲೇ ಇದೆ ಅನ್ನುವಂಥ ಒಂದು ಇರ್ತದೆ. ಈಗ ಅಂಗಳಕ್ಕೆ ಬಂದಿದೆ, ಅಂಗಳದಲ್ಲಿ ಹಾಕಿದ್ದೇವೆ, ಒಂದು ಟರ್ಪಲ್ ಇಳಿಯುವ ಕೆಲಸ, ಅದಕ್ಕೆ ಮುಚ್ಚುವಂಥ ಕೆಲಸ, ಅದನ್ನು ಅವರೇ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಕೊನೆಯಲ್ಲಿ ಅಡಿಕೆ ಸುಲಿದ ನಂತರ ಅದರ ವಿಂಗಡಣೆ ಮಾಡಿ ಅದರಲ್ಲಿ ಎಷ್ಟಿದೆ ಅಂತ ಲೆಕ್ಕಾಚಾರ ನಾವು ಕೊಡ್ತೇವೆ. ಕೊಡುವಾಗ ಅದರಲ್ಲಿ ಪಟೋರ ಜಾಸ್ತಿ ಬಂದರೆ, ಉಳ್ಳಿಗಡ್ಡೆ ಜಾಸ್ತಿ ಬಂದರೆ ಯಾರಿಗೆ ನಷ್ಟ? ರೈತನಿಗೆ ನಷ್ಟ. ಹಾಗಾಗಿ ಅದನ್ನು ಆವಾಗ ಮಗಚಬೇಕು ಅಂತ ಅವನಿಗೆ ಗೊತ್ತಿದೆ ಈಗ. ಆದರೆ ಅದನ್ನು ನಿರ್ಲಕ್ಷ್ಯವೂ ಮಾಡಬಾರ್ದು. ನಿರ್ಲಕ್ಷ್ಯ ಮಾಡಿದರೆ ನಷ್ಟ ಅವನಿಗಿದೆ, ಕಂಪನಿಗೂ ನಷ್ಟ ಇದೆ, ಇಲ್ಲ ಅಂತಲ್ಲ. ಆದರೆ ನಮಗೆ ಅಷ್ಟಕ್ಕಿಂತ ಜಾಸ್ತಿ ರೈತನಿಗೆ ನಷ್ಟ ಇದೆ. ನಾವು ಒಂದೇ ಕಡೆ ಒಣಗಿಸ್ತೇವೆ ಅಂತ ಹೇಳೋದು, ನಮ್ಮದೇ ಅಂಗಳ ಅಷ್ಟು ದೊಡ್ಡ ಮಾಡ್ತೇವೆ, ನಾವು ಪದವಿನಲ್ಲಿ ಇದು ಮಾಡ್ತೇವೆ, ಅದೆಲ್ಲ ಸಾಧ್ಯವೇ ಇಲ್ಲ. ಹಾಗಾಗಿ ಇದಕ್ಕೆ ಅವರೇ ಮಾಡ್ಬೇಕು, ಯಾಕೆಂದ್ರೆ ಅವರಲ್ಲಿ ಈಗಾಗಲೇ ವ್ಯವಸ್ಥೆ ಇದೆ. ಅದು ಮ್ಯಾನೇಜ್ಮೆಂಟ್ ಸುಲಭ ಆಗಬೇಕಾದ್ರೆ ಅವ್ರವ್ರು ಮಾಡ್ಬೇಕು. ಸಣ್ಣ ಸಣ್ಣದ್ದೇ ನಾವು ದೊಡ್ಡದನ್ನು ಮ್ಯಾನೇಜ್ ಮಾಡ್ತೇವೆ ಅಂತ ನಾನು ಹೇಳಿದ್ದೆ. ಅದಕ್ಕೋಸ್ಕರವೇ ನಾವು ಅಡಿಕೆಯನ್ನು ಅವರ ಗೋಡೌನಲ್ಲಿ ಇಡ್ತಾ ಇಲ್ಲ. ಯಾಕೆಂದ್ರೆ ಗೋಡೌನಲ್ಲಿ, ಅವರ ಗೋಡೌನಲ್ಲಿ, ಅವರ ಅಟ್ಟದಲ್ಲಿ ಇಟ್ಟಾಗ ಅವರಿಗೆ ಆತಂಕ ಮತ್ತು ಜಾಸ್ತಿ. ಅದನ್ನು ಕಾಪಾಡಬೇಕು. ಯಾರು ಬರಬಾರ್ದು ಅಥವಾ ಕಳ್ಳರು ಬರಬಾರ್ದು, ಇಲಿ ಹೆಗ್ಗಣಗಳು ಅದನ್ನು ಮಾಟೆ ಮಾಡಬಾರ್ದು, ಅದನ್ನು ಹಾಳಾಗಬಾರ್ದು, ಪೋಲಾಗಬಾರ್ದು, ಜಾಗೃತಿ ಜಾಸ್ತಿ ಬೇಕು, ಒದ್ದೆ ಆಗಬಾರ್ದು, ಇಂಥದ್ದೆಲ್ಲ ಜಾಸ್ತಿ ಇರ್ತದೆ. ಅದಕ್ಕೆ ಹೇಳಿದ ನಾನು ಆ ಪ್ರಕ್ರಿಯೆಯನ್ನು ನಾವು ಪಿಂಗರದಲ್ಲಿ ಮಾಡ್ತೇವೆ. ನಮಗಲ್ಲಿ ಗೋಡೌನ್ ಇದೆ ದೊಡ್ಡದು, ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ ದೊಡ್ಡದು ಮಾಡುವುದಕ್ಕೂ ವ್ಯವಸ್ಥೆ ಇದೆ ಅಲ್ಲಿ. ಹಾಗಾಗಿ ಅದ್ರ ಸಮಸ್ಯೆ ಅಲ್ಲ. ಹಾಗೆ ನಾವು ಅಡಿಕೆಯನ್ನೆಲ್ಲ ನಮಗೆ ತೊಗೊಂಡೋದಾಗ ನಮಗೆ ಪುರುಸೊತ್ತು ಎಡೆ ಎಡೆಯಲ್ಲಿ ಪುರುಸತ್ ಸಿಗ್ತದೆ. ಆ ಎಡೆಯಲ್ಲಿ ಪುರುಸತ್ ಸಿಕ್ಕಾಗ ಇದನ್ನು ಸುಳಿದಿಡ್ತೇವೆ. ಮಾರೋದು ನಿಮ್ಮ ಇಷ್ಟ ಪ್ರಕಾರವೇ ಮಾರ್ಬೋದು ಅಂತ ನಾನು ಹೇಳಿದೆ. ಮಾರುವಲ್ಲಿವರೆಗೂ ಅದರ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಪಿಂಗಾರ ಜವಾಬ್ದಾರಿ. ಅದಕ್ಕೆ ನಾವು ವ್ಯವಸ್ಥೆ ಮಾಡಿದೀವಿ, ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿದ್ವಿ, ಅದರಿಂದಾಗಿ ಅದು ಸುಸೂತ್ರವಾಗಿ ನಡೀತದೆ ಅಂತ ನನ್ನ ಅನಿಸಿಕೆ. ಅದೇ ಸರ್, ಖಂಡಿತ ನಿಮ್ದು ವಿಷಯ ಕೇಳಿ ನಮಗೆ ಸಹ ಇನ್ನೂ ಸಹ ಒಂದು ಪ್ರೋತ್ಸಾಹವಾಗಿ ನೀವು ಮಾದರಿಯಾಗಿ ಸಾಧಕರ ಒಂದು ಪಟ್ಟಿಯಲ್ಲಿದ್ದೀರಾ, ಅದರಲ್ಲಿ ಹಾಗೆ ಖುಷಿ ಆಗ್ತಾ ಉಂಟು. ಈಗ ಎಜುಕೇಶನ್ ವಿದ್ಯಾಭ್ಯಾಸ ಬಂದ್ರೆ ಈಗ ಮಕ್ಕಳೆಲ್ಲ ಹೆಚ್ಚಾಗಿ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತೇಳಿ ಹೋಗ್ತಾರೆ, ಆದ್ರೆ ಈ ಕೃಷಿಯನ್ನು ಅವಲಂಬಿತವಾಗಿ ಹೋಗ್ಲಿಕ್ಕೆ ಅವರಿಗೆ ಸ್ವಲ್ಪ ಅದರ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಇರ್ತದೆ. ಆದ್ರೆ ನೀವೊಂದು ಮಾದರಿಯಾಗಿ ಒಂದು ಮುಂದುವರಿಸಿಕೊಂಡು ಇಷ್ಟರ ಮಟ್ಟಿಗೆ ಒಂದು ಬೆಳೆದುಕೊಂಡು ಬಂದಿದ್ದೀರಾ, ಹಾಗೆ ಒಂದು ದೊಡ್ಡ ಪಿಂಗಾರ ಸಂಸ್ಥೆಯ ಅಧ್ಯಕ್ಷರಾಗಿ ಸಹ ಇಷ್ಟೊಂದು ಪ್ರಾಡಕ್ಟ್ಗಳು ಉತ್ಪಾದನೆಗಳನ್ನು ಮಾಡ್ತಾ ಇದ್ದೀರಾ, ಇದೊಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಒಂದು ನಿಮ್ಮ ಅನುಭವವನ್ನು ಹೇಗೆ ಅವರು ಮುಂದಿನ ವಿದ್ಯಾಭ್ಯಾಸದ ಉದ್ಯೋಗಕ್ಕಾಗಿ ಉಪಯೋಗಿಸಬಹುದು ಅಂತ ಹೇಳ್ಬೋದಾ ಸರ್? ಈಗ ಅಡಿಕೆ ಕೌಶಲ್ಯ ಪಡೆ ಅನ್ನುವಂಥ ಪಡೆಯಲ್ಲಿಯೇ ನಮಗೆ ಒಂದು 50% ಹಿಂದಿಯವರು ಕೆಲಸ ಮಾಡ್ತಾ ಇದ್ದಾರೆ, 50% ಇಲ್ಲಿ ಊರಿನವರು ಕೆಲಸ ಮಾಡ್ತಾ ಇರೋದು, ನಾವು ಅವರಿಗೆ ಉದ್ಯೋಗ ಕೊಟ್ಟಿದ್ದೀವಿ. ಆ ರೀತಿ ಹೈಯರ್ ಎಜುಕೇಷನ್ಗೆ ಹೋಗದೇ ಇರುವಂತಹ ಲೋವರ್ ಎಜುಕೇಷನಲ್ಲೇ ಮಾಡಿರುವಂಥವರಿಗೆ ನಮ್ಮಲ್ಲಿ ಆ ರೀತಿ ಕೆಲಸಗಳಿದೆ. ಇನ್ನು ಮುಂದೆಯೂ ಆ ರೀತಿ ಮ್ಯಾನೇಜರ್ಗಳು ಅದರ ಲೀಡರ್ಗಳು ಆಗುವಂಥದ್ದಕ್ಕೆಲ್ಲ ಅವರಿಗೆ ಅವಕಾಶ ಇದೆ. ಯಾಕೆ ಕಂಪನಿ ಬೆಳೆದಾಗ ನಮಗೆ ರೈತರ ಜೊತೆ ಸಂವಾದ ಮಾಡಿಕೊಂಡು ವ್ಯವಹಾರ ಮಾಡಿಕೊಂಡು ಹೋಗಬೇಕಾದ ವಿಷಯಗಳಲ್ಲಿ ಅಂದರೆ ಈ ಮ್ಯಾನೇಜರಲ್ ಪೋಸ್ಟ್ಗಳೆಲ್ಲ ನಮಗೆ ತುಳು ಬರುವಂಥವರು ಕನ್ನಡ ಬರುವಂಥವರೇ ಬೇಕು. ಹಿಂದಿ ಬರುವಂಥವ್ರನ್ನ ನಾವು ಕೆಲಸಗಾರರಾಗಿ ಮಾತ್ರ ಇಟ್ಕೊಳ್ಬಹುದು ಅಷ್ಟೇ, ಹೊರತು ಅವರನ್ನು ಈ ಮ್ಯಾನೇಜರಲ್ ಪೋಸ್ಟ್ಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಲೋಕಲ್ ವಿಷಯಕ್ಕೆ ನಮಗೆ ಆ ರೀತಿ ಲೋಕಲ್ ಪೀಪಲ್ಲೇ ಬೇಕು ಅಂಥದ್ದನ್ನ ಅವಕಾಶ ಇದೆ. ನಾನು ಈ ವಿಷಯದಲ್ಲಿ ಹೆಚ್ಚು ಹೇಳಲಿಕ್ಕೆ ಏನೊಂದು ಇಷ್ಟಪಡ್ತೀನಿ ಅಂತಂದರೆ, ಕೃಷಿ ಅನ್ನೋದು ಯಾವತ್ತಿಗೂ ಅದರಲ್ಲಿ ಕೊನೆಯಿಲ್ಲ, ಅದು ಖಂಡಿತ ಅದಕ್ಕೆ ಬೆಲೆ ಇದ್ದೇ ಇದೆ, ಇನ್ನು ಮುಂದೆಯೂ ಬೆಲೆ ಇದೆ. ಇಷ್ಟೆಲ್ಲ ನಗರೀಕರಣ ಆದರೂ ಕೂಡ ಆ ನಗರದಲ್ಲಿ ಇರೋರು ಏನೇ ಇದ್ರೂ ಊಟ ಮಾಡಬೇಕಾದ್ರೆ ತಿನ್ನಬೇಕಾದ್ರೆ ಕೃಷಿ ಅವಲಂಬಿತ ಆಗಲೇಬೇಕು, ಅದು ಆಗದೆ ಸಾಧ್ಯವೇ ಇಲ್ಲ, ಕೃಷಿಯನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೃಷಿ ಸೆಕ್ಟರ್ನ ಆ ದೃಷ್ಟಿಯಲ್ಲಿ ಹೋಗುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಉಜ್ವಲ ಭವಿಷ್ಯ ಇದೆ, ಖಂಡಿತ ಇದೆ. ಅದನ್ನು ಯಾವ ರೀತಿ ಮಾಡಬೇಕಾದ್ದು, ಈಗ ಇಂಡಿವಿಜುವಲ್ ಆಗಿ ಕೃಷಿ ಮಾಡಬೇಕು ಅಂತ ಹೇಳೋದಲ್ಲ, ಆದರೆ ಈ ರೀತಿ ಕಂಪನಿಗಳನ್ನ ಫಾರ್ಮೇಷನ್ ಮಾಡಿಕೊಂಡು ಕಮ್ಯುನಿಟಿ ಇದರಲ್ಲಿ ಮಾಡಿಕೊಂಡು 4 ಜನ 100 ಜನ ಒಟ್ಟೊಟ್ಟಿಗೆ ಮಾಡುವಾಗ ನಾವು ಅದರಲ್ಲಿ ಹಲವಾರು ಮಿಡ್ಲ್ ಮ್ಯಾನ್ಗಳನ್ನ ಅವಾಯ್ಡ್ ಮಾಡ್ಬೋದು, ಹಲವಾರು ಕೆಲಸಗಳನ್ನ ಸುಲಭ ಮಾಡ್ಬೋದು, ಹಲವಾರು ಮೆಷಿನರಿಗಳನ್ನ ಅಳವಡಿಸಿಕೊಳ್ಬೋದು. ಒಬ್ಬ ಒಂದು ಮೆಷಿನನ್ನು ಖರೀದಿ ಮಾಡಿ ಹೆಚ್ಚಿನ ಕಡೆ ಏನಾಗ್ತದೆ ಅಂದರೆ, ಈಗ ತೋಟಗಾರಿಕಾ ಇಲಾಖೆ ಹುಲ್ಲು ತೆಗೆಯುವ ಮೆಷಿನ್ಗೆ ಸಬ್ಸಿಡಿ ಕೊಡ್ತದೆ, 50% ಸಬ್ಸಿಡಿ ಇದೆ ಅಥವಾ 10,000 ರೂಪಾಯಿ ಸಬ್ಸಿಡಿ ಇದೆ, ಈ ರೀತಿ ಎಲ್ಲ ಘೋಷಣೆಗಳು ಬರ್ತದೆ. ಒಂದು ಮೆಷಿನನ್ನು ಒಬ್ಬ ತಗೊಂಡು ಅದನ್ನು ಕೇವಲ ಅವನ ತೋಟವನ್ನು ತೆಗೆದಾಗ ಒಂದು 30 ಗಂಟೆಯಲ್ಲಿ ಅವನ ತೋಟ ತೆಗೆದು ಮುಗೀತು ಅಂದರೆ ಮತ್ತೆ ವರ್ಷ ಪೂರ್ತಿ ಅದು ಅಟ್ಟದಲ್ಲಿ ಸುಮ್ಮನೆ ಇರಬೇಕಷ್ಟೇ ಹೊರತು ಅದ್ರ ಕೆಲಸ ಏನೂ ಆಗೋದಿಲ್ಲ. ಅದೇ ಒಂದು ಮೆಷಿನನ್ನು ತಗೊಂಡು ಅವನನ್ನು 10 ತೋಟಗಳಲ್ಲಿ ಅವನು ಹುಲ್ಲು ತೆಗೆಯುವಂಥ ಕಾಂಟ್ರಾಕ್ಟ್ ತಗೊಂಡ, ಇದೊಂದು ಎಕ್ಸಾಂಪಲ್ ಹೇಳಿದ್ದಾನು. ಆ ರೀತಿ ಒಂದು ಯಂತ್ರಗಳನ್ನು ತಗೊಂಡು ರೈತನಿಗೆ ಬೇಕಾಗುವಂಥ ಯಂತ್ರಗಳನ್ನು ತಗೊಂಡು ಅದನ್ನು ಸಾರ್ವಜನಿಕವಾಗಿ ಉಪಯೋಗಿಸ್ತಾ ಮಾಡುವಂಥದ್ದು, ಅಥವಾ ಅದಕ್ಕೊಂದು ಲೇಬರ್ ಇಟ್ಟು ಅದಕ್ಕೊಬ್ಬ ಮ್ಯಾನೇಜರ್ ಇಟ್ಟು ಅಥವಾ ಅದನ್ನು ಆಪರೇಟರ್ ಇಟ್ಟು ಅದನ್ನು ಬೇರೆ ಬೇರೆ ಬಾಡಿಗೆಗೆ ಕಳಿಸುವಂಥದ್ದು, ಇಂಥದ್ದು ಮಾಡಿದಾಗ ಖಂಡಿತ ಪ್ರಯೋಜನ ಇದೆ. ವಿದೇಶದಲ್ಲಿ ಎಲ್ಲವೂ ದೊಡ್ಡ ದೊಡ್ಡ ಹಿಡುವಳಿದಾರರು, 1,000 ಗಟ್ಟಲೆಯಲ್ಲಿ ಎಕರೆ ದೊಡ್ಡ ದೊಡ್ಡ ಮೆಷಿನ್ಗಳು, ಅದರದ್ದು ದೊಡ್ಡ ಟ್ರ್ಯಾಕ್ಟ್ರು, ಅದಕ್ಕೆ ಮದ್ದು ಸ್ಪ್ರೇ ಮಾಡಲಿಕ್ಕೂ ದೊಡ್ಡ ದೊಡ್ಡ ಮೆಷಿನ್ಗಳು. ಹಾಗಾಗಿ ಅಲ್ಲಿ ಕೆಲಸ ಸುಲಭ ಆಗಿದೆ. ಇಲ್ಲಿಯೂ ಆ ರೀತಿ ದೊಡ್ಡ ಮೆಷಿನ್ ಅನ್ನು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ಟೆರೇನ್ ಆ ರೀತಿ ಇದೆ, ಇಲ್ಲಿ ಏರು ತಗ್ಗುಗಳು ಆ ರೀತಿ ಇದೆ, ಹಾಗಾಗಿ ಅದು ಸಾಧ್ಯವೇ ಇಲ್ಲ. ಆದರೆ ಸಣ್ಣ ಸಣ್ಣ ಮೆಷಿನ್ಗಳನ್ನು ಈ ರೀತಿಯಾಗಿ ಉಪಯೋಗಿಸ್ಬೋದು, ಅದನ್ನ ಮಾಡ್ಕೊಳ್ಬೇಕು. ಇನ್ನು ಮುಂದಕ್ಕೆ ಈ ರೀತಿ FPOಗಳಿಗೆ ಈ ರೀತಿಯ ಕಂಪನಿಗಳಿಗೆ ಖಂಡಿತ ಭವಿಷ್ಯ ಇದೆ, ಅದನ್ನ ನಡೆಸ್ಕೊಂಡು ಹೋಗುವಂಥದ್ದು ಇರೋದು. ಅಲ್ಲಿ ಮುಖ್ಯವಾಗಿ ಪ್ರಾಮಾಣಿಕರು ಬೇಕು. ಅವರು ಪ್ರಾಮಾಣಿಕರ ಕೆಲಸ ಮಾಡಿದಾಗ ಮತ್ತು ಅದಕ್ಕೆ ರೈತ ಸಪೋರ್ಟ್ ಮಾಡಿದಾಗ, ತನ್ನ ಭವಿಷ್ಯ ಅಲ್ಲಿದೆ, ನನ್ನ ಭವಿಷ್ಯವನ್ನು ಗಟ್ಟಿ ಮಾಡಲಿಕ್ಕೆ ನೋಡಿದ್ದಾರೆ. ಈಗ ಎಷ್ಟು ಜನ ಕ್ಯಾಂಪ್ಕೋವನ್ನು ಹೊಗಳ್ತಾ ಇಲ್ಲ, ಕ್ಯಾಂಪ್ಕೋ ಇರುವ ಕಾರಣ ನಾವು ಇದ್ದೇವೆ ಅನ್ನೋ ಎಷ್ಟು ಅಡಿಕೆ ಬೆಳೆಗಾರರು ಹೇಳ್ತಾ ಇಲ್ಲ. ಹಾಗೆ ಎಂದಿಗೂ ಕುಸಿಯುವುದಿಲ್ಲ, ರೇಟ್ ಎಷ್ಟೇ ಕುಸಿದರೂ ಹೆದರ್ತಾ ಇಲ್ಲ, ಯಾಕೆಂದರೆ ಕ್ಯಾಂಪ್ಕೋ ಇದೆ, ನೋಡ್ಕೊಳ್ತದೆ ಅನ್ನುವಂಥ ಧೈರ್ಯ ಎಲ್ರಿಗೂ ಇದೆ. ಹಾಗಾಗಿ ಅದೇ ರೀತಿ FPOಗಳು ಈಗಲೇ ಹಲವಾರು ಪ್ರಾರಂಭ ಮಾಡಿದ್ದಾರೆ, ಇನ್ನು ಎಲ್ಲರೂ ನಡಿಬೇಕು. ಆ ರೀತಿ ಉತ್ತಮವಾಗಿ ನಡೆಸ್ಕೊಂಡು ಹೋದರೆ ಅದು ಖಂಡಿತ ಒಳ್ಳೆಯದಾಗ್ತದೆ, ಕೃಷಿಗೆ ಖಂಡಿತ ಭವಿಷ್ಯ ಇದೆ, ಅದು ಎಂದಿಗೂ ಅದು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ತೊಡಕುಗಳು ಖಂಡಿತ ಎಲ್ಲ ಕಡೆ ಇದೆ, ಅದನ್ನು ಬಿಟ್ಟು ನಾವು ಪಾಸಿಟಿವ್ ಆಗಿ ತೊಗೊಂಡೋದಾಗ, ಅದರ ಒಳ್ಳೆಯ ವಿಷಯಗಳನ್ನು ತೊಗೊಂಡೋದಾಗ ಯಾರೊಬ್ಬರೂ ಇದನ್ನು ಅಲ್ಲಗಳಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟರವರೆಗೆ ನಮ್ಮೊಂದಿಗೆ ಇದ್ದು ಪ್ರಗತಿಪರ ಕೃಷಿಕರಾದ ಹಾಗೂ ಸಾವಯವ ಕೃಷಿ, ಆಧುನಿಕ ಕೃಷಿ ಹಾಗೆ ಮೌಲ್ಯವರ್ಧಿತ ಉತ್ಪನ್ನಗಳ ಪಿಂಗಾರ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ರಾಮ್ ಕಿಶೋರ್ ಸರ್ ನಮ್ಮೊಂದಿಗಿದ್ದು ಇಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ಪಿಂಗಾರದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8088775628. ಶ್ರೀಯುತ ರಾಮ್ ಕಿಶೋರ್ ಕಜೆ ಇವರನ್ನು

ಧಾರೆಯರದ ಜನಕ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಇನ್ನೊಂದು ಮದುವೆ ಹಾಡು. ಸಂಗೀತ ಪಾಡೆ ಧಾರೆಯರೆ